ಇದರ ಪರಿಸ್ಥಿತಿ ಕುರಿತಂತೆ ವಿಚಾರಗಳನ್ನ ತಿಳಿಸ್ಕೊಡಿ. ಇದು 2019 ತನಕ ನಿರ್ದಿಷ್ಟವಾಗಿ ಹೇಳಬೇಕು ಅಂದ್ರೆ 2019 ಆಗಸ್ಟ್ ಮಹೆ ತನಕ ಈ ಒಂದು ರೋಗನ ವಿದೇಶಿ ರೋಗ ಅಂತಾನೆ ಪರಿಗಣಿಸಲಾಗಿತ್ತು. ವಿದೇಶಿ ರೋಗ ಅಂತಂದ್ರೆ ನಮ್ಮ ದೇಶದಲ್ಲಿಲ್ಲ, ಪ್ರಪಂಚದ ಬೇರೆ ಯಾವುದೋ ದೇಶದಲ್ಲಿದೆ ಅಂತ. ಅದ್ರ ಬಗ್ಗೆ ನಾವು ಓದ್ಕೊಳ್ತೀವಿ, ತಿಳ್ಕೊಳ್ತೀವಿ, ಒಂದಷ್ಟು ಮಾಹಿತಿ ಇಟ್ಕೊಂಡು ನಾವು ಸಿದ್ಧರಾಗಿರ್ತೀವಿ. ಆದ್ರೆ ಈ ನಮ್ಮ ದೇಶದಲ್ಲಿ ಈ ರೋಗ ಕಾಣಿಸ್ಕೊಂಡಿರಲ್ಲ, ಅದನ್ನ ವಿದೇಶಿ ರೋಗ ಅಂತೀವಿ. 2019 ಆಗಸ್ಟ್ ತನಕ ಇದು ವಿದೇಶಿ ರೋಗನೇ ಆಗಿತ್ತು, ನಮ್ಮ ದೇಶಕ್ಕೆ ಕಾಣಿಸ್ಕೊಂಡಿರಲಿಲ್ಲ. 2019 ನವೆಂಬರ್ನಲ್ಲಿ ಪ್ರಯೋಗಾಲಯದಲ್ಲಿ ಅದನ್ನ ದೃಢಪಡಿಸ್ತೀವಿ ರೋಗ ಬಂದಿದೆ ಅಂತ. ತದನಂತರ ಏನಾಯ್ತು, ನಮ್ಮ ದೇಶದಲ್ಲಿ ಕೂಡ ಈ ರೋಗ ಕಾಣಿಸ್ಕೊಂಡಿದೆ ಅಂತ ನಾವು ವರದಿ ಮಾಡಿರ್ತೇವೆ ವಿಶ್ವ ಪ್ರಾಣಿ ಆರೋಗ್ಯ ಸಂಸ್ಥೆಗೆ. ಸೊ ಇದು ನಮಗೆ ಒಂದು ದೇಶದಲ್ಲಿ ಮೊದಲ ಬಾರಿಗೆ ಕಾಣಿಸ್ಕೊಳ್ತಕ್ಕಂತ ಒಂದು ಸಂದರ್ಭ. ಮೊದಲ ಬಾರಿಗೆ ಒಡಿಶಾದ ಕೆಲವು ಪ್ರದೇಶಗಳಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಪಕ್ಕದ ಕೇರಳ ರಾಜ್ಯದಲ್ಲಿ ಕಾಣಿಸ್ಕೊಂಡ್ರು. ತದನಂತರ ಅದು ಕನಕಪುರದ ಒಂದು ಹತ್ತಿರದ ಒಂದು ಗ್ರಾಮವೊಂದರಲ್ಲಿ ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಮೊದಲ ಬಾರಿಗೆ 2020 ಒಂದು ಕೆಲವೇ ತಿಂಗಳುಗಳ ನಂತರ ಕಾಣಿಸ್ಕೊಳ್ಳುತ್ತೆ. ಈ ಒಂದು ರೋಗ ಏನಂದ್ರೆ ಜಿಲ್ಲೆ ಗಡಿ ದಾಟಿ, ರಾಜ್ಯದ ಗಡಿ ದಾಟಿ, ದೇಶದ ಗಡಿ ದಾಟಿ ಅದೇ ಆದ ಒಂದು ಸಮಯ ತಗೊಂಡು ಹರಡುವ ಸಾಧ್ಯತೆ ಇರತಕ್ಕಂಥ ರೋಗ. ಸೊ ಹಂಗಾಗಿ ಅದು 1929 ಆ ಸಮಯದಲ್ಲಿ ಅದು ಕೇವಲ ಆಫ್ರಿಕಾದ ಕೆಲವು ದೇಶಗಳಿಗೆ ಸೀಮಿತಗೊಂಡಿದ್ದಂಥ ಈ ರೋಗ ನಿಧಾನವಾಗಿ ಐರೋಪ್ಯ ದೇಶಗಳಿಗೂ, ಯುರೋಪಿಯನ್ ದೇಶಗಳಿಗೂ, ನಂತರ ಬೇರೆ ಬೇರೆ ಪ್ರಪಂಚದ ಬೇರೆ ಭಾಗಗಳಿಗೂ 2019 ನಮ್ಮ ದೇಶಕ್ಕೂ ಕೂಡ ಕಾಲಿಡ್ತು. ಸೊ ಅದಾದ ನಂತರ ದೇಶದ ಎಲ್ಲ ರಾಜ್ಯಗಳು ಕೂಡ ಹರಡ್ತು. ಕನಕಪುರದ ಹತ್ರ ಒಂದು ಗ್ರಾಮದಲ್ಲಿ ಕಾಣಿಸ್ಕೊಂಡಕ್ಕಂಥ ರೋಗ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಕಾಣಿಸ್ಕೊಳ್ತು. ಸೊ 2020 ತದನಂತರ ಆಮೇಲೆ ಒಂದು ನಿಯಂತ್ರಣಕ್ಕೆ ಬಂದಿತ್ತು ರೋಗ ಕಂಪ್ಲೀಟ್ ಆಗಿ, ಅದು ಒಂದು ಇಲ್ವೇನೋ ಅನ್ನೋ ತರ ಆಗಿತ್ತು ಅದು. ಸೊ ಇತ್ತೀಚೆಗೆ ಈಗ ನಮ್ಮ ರಾಜ್ಯದಲ್ಲಿ ಹೇಳಬೇಕು ಅಂದ್ರೆ ಒಂದು ಕಳೆದ ತಿಂಗಳಿನಿಂದ ಸುಮಾರು ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ಳಿಕ್ ಶುರುವಾಯ್ತು. ಮುಖ್ಯವಾಗಿ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ತು, ಬೆಳಗಾಮ, ಹಾವೇರಿ ಈ ತರ ಸುತ್ತಮುತ್ತಲಿನ ಒಂದು ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ತು, ದಾವಣಗೆರೆ ಅಲ್ಲೂ ಎಲ್ಲ ಸೇರಿ. ಅಲ್ಲಿ ಸ್ವಲ್ಪ ತೀರೋತರವಾಗಿ ಕಾಣಿಸ್ಕೊಳ್ತು, ಕೆಲವೊಂದು ರಾಸುಗಳು ಮರಣ ಕೂಡ ಆಗ್ತಾ ಇದ್ವು. ಆಮೇಲೆ ನಿಧಾನಕ್ಕೆ ಈ ಕಡೆ ದಕ್ಷಿಣ ಭಾಗದಲ್ಲೂ ಕಾಣಿಸ್ಕೊಳ್ಳಿಕ್ಕೆ ಶುರುವಾಯಿತು. ಸೊ ಇತ್ತೀಚೆಗೆ ಅಕ್ಟೋಬರ್ ಆ ತಿಂಗಳ ಒಂದು ಪ್ರಾರಂಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಮತ್ತೆ ಸುತ್ತಮುತ್ತಲ ಜಿಲ್ಲೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳಿಕ್ಕೆ ಶುರುವಾಯಿತು. ಈಗ ನಮಗೆ ಕಂಡು ಬಂದಿರೋ ಪ್ರಕಾರ ಅಷ್ಟೊಂದು ತೀವ್ರತರವಾಗಿ ನಮ್ಮ ಹಾಸನ ಸುತ್ತಮುತ್ತ ಜಿಲ್ಲೆಗಳಲ್ಲಿ ರೋಗ ಕಾಣಿಸ್ಕೊಂಡಿಲ್ಲ. ಈಗ ಉತ್ತರ ಕರ್ನಾಟಕದಲ್ಲಿ ಕೆಲವು ಕಡೆ ತೀವ್ರತರ ಕಾಣಿಸ್ಕೊಂಡಿದೆ, ಅಷ್ಟು ತೀವ್ರತರವಾಗಿ ಕಾಣಿಸ್ಕೊಂಡಿಲ್ಲ. ಆದರೆ ನಾವು ಅರೇ ಥರ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ನಾವು ಅದಕ್ಕೆ ತೀವ್ರತರ ಕಾಣಿಸ್ಕೊಂಡ್ರೂ ಕೂಡ ಅದಕ್ಕೆ ಬೇಕಾದ ಕ್ರಮ ತಗೊಳ್ಳೋಕೆ ಸನ್ನದ್ಧರಾಗಿರ್ಬೇಕು. ಅದಕ್ಕೂ ಕೂಡ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿ ಎಲ್ಲ ತರಹದ ಒಂದು ಸಿದ್ಧತೆಯನ್ನು ನಡೆಸ್ಕೊಂಡಿರ್ಬೇಕು. ಸೊ ಈಗ ಸದ್ಯದ ಪರಿಸ್ಥಿತಿ ಹೀಗಿದೆ, ರೋಗ ಕಾಣಿಸ್ಕೊಂಡಿದೆ, ರೋಗೋದ್ರಿಕ ವರದಿಯಾಗಿದೆ. ಕಳೆದ ತಿಂಗಳಿಂದ ಸುಮಾರು ರಾಜ್ಯದ ಸುಮಾರು ಜಿಲ್ಲೆಗಳಲ್ಲಿ, ಈ ತಿಂಗಳಿಂದ ನಮ್ಮ ಹಾಸನ ಸುತ್ತಮುತ್ತ ಕೂಡ ಕಾಣಿಸ್ಕೊಂಡಿದೆ. ಸೊ ಇದು ಒಂದು ರೋಗೋದ್ರೇಕದ ಬಗ್ಗೆ ಸದ್ಯದ ಪರಿಸ್ಥಿತಿ ಇರ್ತಕ್ಕಂಥದ್ದು. ಡಾಕ್ಟರ್, ಈಗಾಗಲೇ ವಿದೇಶದಿಂದ ಬಂದಂತಹ ಈ ರೋಗ ನಮ್ಮ ದೇಶದ ಹಲವಾರು ರಾಜ್ಯಗಳಲ್ಲಿ ಹರಡಿದೆ, ಅದರಲ್ಲೂ ನಮ್ಮ ಕರ್ನಾಟಕದ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಕಂಡು ಬಂದಂತಹ ಈ ಒಂದು ರೋಗ ನಮ್ಮ ಈ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲೂ ಕಾಣಿಸ್ಕೊಂಡಿದೆ, ನಮ್ಮ ಜಿಲ್ಲೆಯಲ್ಲೂ ಕೂಡ ಅಲ್ಲಲ್ಲಿ ಕಾಣಿಸ್ಕೊಂಡಿದೆ ಅಂತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಈಗ ನಮ್ಮ ರೈತ ಬಾಂಧವರು ಈ ಹಸು ಮತ್ತು ಎಮ್ಮೆಗಳನ್ನ ಕಟ್ಟಿರ್ತಕ್ಕಂತಹ ಜಾನುವಾರು ಮಾಲೀಕರುಗಳಲ್ಲಿ ಒಂದು ಆತಂಕ, ಈಗ ಈ ರೋಗ ಬಂದಿದೆ, ಇದನ್ನ ತಡೆಗಟ್ಟದ ಹೇಗೆ ಅಂಥೇಳಿ, ಹಾಗಾಗಿ ಚರ್ಮಗಂಟು ರೋಗವನ್ನು ಹೇಗೆ ತಡೆಗಟ್ಟಬಹುದು ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ. ಯಾವುದೇ ಒಂದು ರೋಗ ತಡೆಗಟ್ಟಬೇಕು ಅಂತಂದ್ರೆ ಆ ರೋಗದ ಬಗ್ಗೆ ಒಂದು ಸಾಮಾನ್ಯ ಮಾಹಿತಿ ಜನರಲ್ಲಿ ಇರಬೇಕು. ಕನಿಷ್ಠ ಪಕ್ಷ ಆ ರೋಗ ಹೇಗೆ ಅಡತ್ತೆ ಅಂತಕ್ಕಂಥ ಮಾಹಿತಿ ಇರಬೇಕು ಎಲ್ರಿಗೂ, ಯಾರಿಗೆ ಆಗ್ಬೋದು. ಅದು ಬರೀ ಯಾವುದೋ ಒಂದು ಇಲಾಖೆ ಸಿಬ್ಬಂದಿ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿರಬೇಕಾದ ವಿಷಯ ಅಲ್ಲ, ಎಲ್ಲ ಸಾರ್ವಜನಿಕರಿಗೆ ಒಂದು ಜಾನುವಾರು ನಿರ್ವಹಣೆಯನ್ನ ಅಥವಾ ಲಾಲನೆ ಪಾಲನೆಯನ್ನ ಮಾಡ್ತಕ್ಕಂಥ ಎಲ್ಲ ರೈತರು ತಿಳ್ಕೊಂಡಿರ್ಬೇಕಂತ ವಿಚಾರ. ಯಾವುದೇ ಒಂದು ರೋಗ ಹೇಗೆ ಅಡತ್ತೆ ಅಂತಕ್ಕಂಥದ್ದು, ಆ ರೋಗ ಹೇಗೆ ಅಡತ್ತೆ ಅಂತಕ್ಕಂಥ ತಿಳ್ಕೊಂಡು ಅದಕ್ಕೆ ತಕ್ಕಾದ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ರೋಗ ಹೇಗಡತ್ತೆ ಅಂತ ಗೊತ್ತಾದ್ರೆ ಎಷ್ಟೋ ಜನ ರೈತರು ಬಹಳ ಬುದ್ಧಿವಂತ ಇರ್ತಾರೆ, ಹೇಗಡತ್ತೆ ಅಂತ ಗೊತ್ತಾದ್ರೆ ತಾವೇ ಆಕ್ಚುಲಿ ಹೇಗೆ ಅದನ್ನ ತಡೆಗಟ್ಟಬಹುದು ಅಂತ ಕೂಡ ಅವ್ರಿಗೆ ಆಲೋಚನೆಗಳ ಅರಿವು ಬಂದ್ಬಿಡುತ್ತೆ, ಅದು ಸಹಜ ಕೂಡ. ಸೊ ಹಾಗಾಗಿ ರೋಗ ಹಡದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಸೊ ಈ ಒಂದು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮಗಳು ನಡೆದಾಗ ಅದ್ರಲ್ಲಿ ಭಾಗವಹಿಸ್ತಕ್ಕಂಥದ್ದು, ಈಗ ಮಾಧ್ಯಮಗಳಲ್ಲಿ ಅದ್ರ ಬಗ್ಗೆ ವಿಷಯಗಳು ಬಂದಾಗ ಅದನ್ನ ತಿಳ್ಕೊಳ್ತಕ್ಕಂಥದ್ದು, ರೇಡಿಯೋಗಳಲ್ಲಿ ಅದ್ರ ಬಗ್ಗೆ ಟಾಕ್ಗಳು ಬಂದಾಗ ಕೇಳಿಸ್ಕೊಳ್ತಕ್ಕಂಥದ್ದು, ಅದು ಒಂದು ರೋಗದ ಬಗ್ಗೆ ಸಾಮಾನ್ಯ ಜ್ಞಾನವನ್ನ ಬೆಳೆಸ್ಕೋಬೇಕು. ಸೊ ಅದಾದ ನಂತರ ಅವರ ಜವಾಬ್ದಾರಿಗಳೇನು ಅಂತ ಅದರಲ್ಲೇ ಗೊತ್ತಾಗುತ್ತೆ. ನಾನು ಕೆಲವು ವಿಚಾರಗಳನ್ನ ಹೇಳೋಕೆ ಇಷ್ಟಪಡ್ತೇನೆ. ಯಾವುದೇ ಒಂದು ರೋಗ ಬಂದರೆ ರೋಗ ಪೀಡಿತ ರಾಸನ್ನ ಬೇರ್ಪಡಿಸಲೇಬೇಕು, ಅದನ್ನ ಪ್ರತ್ಯೇಕವಾಗಿ ಆರೈಕೆ ಮಾಡಬೇಕು, ಅದನ್ನ ಹೊರಗಡೆ ಎಲ್ಲೂ ಬಿಡಬಾರದು. ಆಮೇಲೆ ಕೆರೆ ಕುಂಟೆಗಳಲ್ಲಿ ಎಲ್ಲ ಎಲ್ಲಿ ನೀರು ಕೊಡಿಸ್ತಾರೆ, ಇದು ಮೇಯಿಸ್ತಾರೆ ಅಂತ ಕಡೆ ಅದನ್ನ ತಗೊಂಡ್ ಹೋಗ್ಬಾರ್ದು, ಈ ತರದನ್ನೆಲ್ಲ ಅವ್ರು ಪಾಲನೆ ಮಾಡ್ಲೇಬೇಕು. ಹೊರಗಡೆ ಮೇಯರ್ಗೆ ಬಿಡಬಾರ್ದು, ಈ ತರ ಎಲ್ಲ ಪಾಲನೆ ಮಾಡಲೇಬೇಕು. ಆದಷ್ಟು ಆ ಒಂದು ರೋಗ ಪೀಡಿತ ರಾಸುಗಳ ಚಲನವಲನವನ್ನ ಕಡಿಮೆ ಮಾಡಬೇಕು. ಸೊ ಇದು ರೈತರು ಮಾಡಬೇಕಾಗಿರ್ತಕ್ಕಂಥದ್ದು. ಅದಾದ ನಂತರ ಈ ರೋಗ ತಡೆಗಟ್ಟಬೇಕು ಅಂದ್ರೆ ಜಾನುವಾರುಗಳ ಚಲನವಲನ ಕಡಿಮೆ ಮಾಡಬೇಕು ಅಂತ ಹೇಳಿದೆ. ಸೊ ಜಾನುವಾರುಗಳ ಚಲನವಲನ ಕಡಿಮೆ ಮಾಡೋದಕ್ಕೆ ಏನ್ ಕಾರಣ ಇದೆ, ಅದು ಜಾಸ್ತಿ ಮಾಡುವಂತವ್ ಏನಿದೆ ಅವನ್ನೆಲ್ಲನೂ ನಾವು ನಿರ್ಬಂಧ ಇರಬೇಕಾಗತ್ತೆ. ಸೊ ಏನಂತಂದ್ರೆ ಜಾನುವಾರು ಸಂತೆಗಳು ನಡೆಸೋದಾಗ್ಬೋದು, ದನಗಳ ಸಂತೆ, ಜಾತ್ರೆ ನಡೆಸೋದು, ಪ್ರದರ್ಶನ ಮಾಡ್ತಕ್ಕಂಥದ್ದು, ಒಟ್ಟಾಗಿ ಎಲ್ಲಾನು ಒಂದೇ ಕಡೆ ಸೇರಿಸ್ತಕ್ಕಂತ ಯಾವುದೇ ಒಂದು ಈವೆಂಟ್ ಇರ್ಬೋದು, ಅದನ್ನ ನಾವು ನಿರ್ಬಂಧಿಸಬೇಕಾಗತ್ತೆ. ಸೊ ಇದು ಬಹಳ ಕಾನೂನು ಪ್ರಕಾರವಾಗಿನ ಇದನ್ನ ನಿರ್ಬಂಧಿಸಬೇಕಾಗತ್ತೆ. ಇದರಲ್ಲಿ ಕಾನೂನಲ್ಲೂ ಕೂಡ ಇದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ, ಅದನ್ನು ನಿರ್ಬಂಧ ಮಾಡಬೇಕಾಗತ್ತೆ. ಇದು ಒಂದು ಚರ್ಮ ರೋಗವನ್ನ ತಡೆಗಟ್ಟೋದಕ್ಕೆ ತಗೊಳ್ಬೇಕಾಗಿರ್ತಕ್ಕಂಥ ಒಂದು ಮುಖ್ಯವಾದ ಕ್ರಮ. ಅದಾದ್ಮೇಲೆ ಈ ರೋಗ ಹರಡೋದು ಮೇನ್ ಮುಖ್ಯವಾಗಿ ಕಚ್ಚುವ ಕೀಟಗಳಾದ್ರಿಂದ ಕಚ್ಚುವ ಕೀಟಗಳನ್ನ ನಿಯಂತ್ರಣ ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ನಿಯಂತ್ರಣ ಮಾಡೋದ್ರಲ್ಲಿ ರೈತರ ಜವಾಬ್ದಾರಿ ಇರುತ್ತೆ, ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿ ಇರುತ್ತೆ, ಈ ತರ ಬೇರೆ ಬೇರೆ ಪಾಲುದಾರರ ಒಂದು ಜವಾಬ್ದಾರಿ ಇರುತ್ತೆ. ಈ ರೈತರು ತಮ್ಮ ಒಂದು ಆವರಣದಲ್ಲಿ, ಜಾನುವಾರು ಕೊಟ್ಟಿಗೆನಲ್ಲಿ, ಸುತ್ತಮುತ್ತ ಈಗ ನಾವು ಏನ್ ಹೇಳ್ತೀವಿ, ಈ ಕೀಟಗಳು ಸಂವರ್ಧನೆ ಆಗೋದಕ್ಕೆ ಬ್ರೀಡಿಂಗ್ ಸೈಟ್ಸ್ ಅಂತೀವಿ. ಸೊ ಅಂತದನ್ನ ತಡೆಗಟ್ಟೋದಕ್ಕೆ ಏನ್ ಮಾಡಬೇಕು, ಎಲ್ಲಾನು ಕ್ರಮ ವಹಿಸಬೇಕು. ಕೀಟಗಳ ಹಾವಳಿ ಜಾಸ್ತಿ ಆಗದಾಗೆ ಮತ್ತೆ ಅವುಗಳ ಸಂಪರ್ಕ ತಮ್ಮ ಜಾನುವಾರುಗಳಿಗೆ ಬರದಾಗೆ ನೋಡ್ಕೋಬಹುದು. ಅದಕ್ಕೆಲ್ಲ ಕೀಟನಾಶಕಗಳಿದಾವೆ, ಪ್ರಾಣಿಗಳ ಮೇಲೆ ಅಥವಾ ಜಾನುವಾರುಗಳ ಮೇಲೆ ಸಿಂಪಡಣೆ ಮಾಡೋದಕ್ಕೆ ಅಂತಾನೆ ಪ್ರತ್ಯೇಕವಾದ ಕೆಲವು ಪ್ರಿಪರೇಷನ್ಸ್ ಗಳಿದಾವೆ. ಸೊ ಅದನ್ನ ವೈದ್ಯರ ಸಲಹೆ ಪಡೆದು ಅಷ್ಟೇ ಒಂದು ಪ್ರಮಾಣದಲ್ಲಿ ಅದರ ದೇಹದ ಮೇಲೆ ಸಿಂಪಡಣೆ ಮಾಡೋದಕ್ಕಾಗ್ಬೋದು, ಕೊಟ್ಟಿಗೆ ಆವರಣದಲ್ಲಿ ಸಿಂಪಡಣೆ ಮಾಡೋದಕ್ಕಾಗ್ಬಹುದು, ಉಪಯೋಗಿಸ್ಕೊಳ್ಬೇಕು. ಯಾವಾಗ್ಲೂ ಕ್ರಿಮಿನಾಶಕಗಳನ್ನ ರಾಸಾಯನಿಕಗಳನ್ನ ಬಳಸಿ ತಡೆಗಟ್ಟಲೇಬೇಕು ಅಂತೇನಿಲ್ಲ. ಕೆಲವೊಂದು ಮಿಶ್ರಣಗಳಿದೆ, ಗಿಡಮೂಲಿಕೆಗಳನ್ನು ಕೂಡ ಅದಕ್ಕೆ ಪರಿಣಾಮಕಾರಿ ಕೆಲಸ ಮಾಡುತ್ತೆ ಅಂತ ಕೆಲವು ಸಂಶೋಧನೆಗಳು ಹೇಳ್ತವೆ. ಅಂತವನು ಕೂಡ ಆಕ್ಚುಲಿ ಬಳಸಬಹುದು. ಒಂದೇ ಒಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬೇವಿನ ಎಲೆ ಮತ್ತೆ ಲಕ್ಕಿ ಗಿಡದ ಎಲೆನ ಉಪಯೋಗಿಸ್ಕೊಂಡು ಕೂಡ ಒಂದು ಮೈ ಮೇಲೆ ಸಿಂಪಡಿಸ್ತಕ್ಕಂತ ಮತ್ತೆ ಆವರಣಗಳಿಗೆ ಸಿಂಪಡಿಸ್ತಕ್ಕಂತ ಒಂದು ಕೀಟನಾಶಕವನ್ನ ತಯಾರಿಸಬಹುದು. ಸಂಕ್ಷಿಪ್ತವಾಗಿ ಅದರ ಒಂದು ಇದನ್ನ ಹೇಳಬೇಕು ಅಂತಂದ್ರೆ, ಒಂದು 2.5 kg ಬೇವಿನೆಲೆ ತಗೊಂಡು 4 liter ಬಿಸಿ ಅಥವಾ ಒಂದು ಕುದಿಯೋ ನೀರಿನಲ್ಲಿ ಹಾಕಬೇಕು. ಅದಾದ ನಂತರ ಲಕ್ಕಿ ಗಿಡದ ಎಲೆನ 1 kg ತಗೊಂಡು ಅದನ್ನ ಒಂದು 2 liter ಬಿಸಿ ನೀರಿಗೆ ಹಾಕಬೇಕು. ಈ ತರ ಲಕ್ಕಿ ಗಿಡ 1 kg 2 liter ಬಿಸಿ ನೀರಿಗೆ, ಬೇವಿನ ಎಲೆ 1.5 kg 4 liter ಬಿಸಿ ನೀರಿಗೆ ಹಾಕಿ ಒಂದ್ ಸುಮಾರು 1/2 hour ಒಂದು 12 hours ಕಾಲ ಅದನ್ನ ನೆನೆಸೋದಕ್ಕೆ ಬಿಡಬೇಕು. ಅದರಿಂದ ಒಂದು ರಸ ಅಲ್ಲಿಗೆ ತಯಾರಿ ಆಗುತ್ತೆ. ಏನಂದ್ರೆ ಅದೊಂದು ನಾವು ಏನ್ ಡಿಕಾಕ್ಷನ್ ಅಥವಾ ರಸ ಅಂತೀವಿ ಆ ತರ ಒಂದು ತಯಾರಿ ಆಗುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕು, 3/3 ಬೇವಿನ ಎಲೆ ಈ ರಸ ಏನ್ ತಯಾರಾಗತ್ತೆ ಅದು, ಮತ್ತೆ 1/3 ಲಕ್ಕಿ ಗಿಡದ ಎಲೆ ರಸ ಏನ್ ತಯಾರಾಗತ್ತೆ ಅದು 300 ml ಮತ್ತೆ 100 ml, 300 ml 100 ml ಜನಗಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಒಂದು ಪ್ರಮಾಣದಲ್ಲಿ ಬೆರೆಸ್ಕೋಬೇಕು. ಸೊ ಆ ಒಂದು ಪ್ರಮಾಣದಲ್ಲಿ ಬೆರೆಸಿದ್ದನ್ನ ಸುಮಾರು 1.5 liter ನೀರಿನಲ್ಲಿ ಮಿಶ್ರಣ ಮಾಡಬೇಕು. ಅವೆರಡು ಏನು 300 ml 100 ml ತಗೊಂಡು ನಾವು ಮಿಶ್ರಣ ಮಾಡ್ತೀವಿ, ಅದನ್ನ 1.5 liter ನಲ್ಲಿ ಬೆರೆಸ್ಕೊಂಡು ಅದನ್ನ ಒಂದು ಯಾವುದೇ ಒಂದು ಸಿಂಪಡಣೆಗೆ ಉಪಯೋಗಿಸ್ತಕ್ಕಂಥ ಉಪಕರಣನ ಉಪಯೋಗಿಸ್ಕೊಂಡು ಸಿಂಪಡಣೆ ಮಾಡ್ಕೋಬಹುದು. ಇದನ್ನ ಪ್ರಾಣಿಗಳ ಮೈ ಮೇಲೂ ಕೂಡ, ಜಾನುವಾರು ಮೈ ಮೇಲೂ ಕೂಡ ಸಿಂಪಡಣೆ ಮಾಡಬಹುದು, ಸುತ್ತ ಕೂಡ ಸಿಂಪಡಣೆ ಮಾಡಬಹುದು. ಇದು ಏನಂದ್ರೆ ರೈತರಿಗೆ ಬಹಳ ಒಂದು ಕಡಿಮೆ ವೆಚ್ಚದಲ್ಲಿ ಮಾಡ್ಕೊಳ್ಬಹುದು, ದೊಡ್ಡ ಪ್ರಮಾಣದಲ್ಲಿ ಮಾಡಿಟ್ಕೊಂಡು ಉಪಯೋಗಿಸ್ಕೋಬಹುದು. ಇಲ್ಲ ಅಂದ್ರೆ ಹೊರಗಡೆ ಕೂಡ ಕೆಲವು ರಾಸಾಯನಿಕಗಳು ಈ ತರದ ಸಿಗುತ್ತೆ, ಅದನ್ನ ಒಂದು ವೈದ್ಯರ ಸಲಹೆ ಪಡೆದು ಅದನ್ನು ಕೂಡ ಅವ್ರು ಹೇಳಿದ ಒಂದು ಪ್ರಮಾಣದಲ್ಲಿ ಅದನ್ನು ಕೂಡ ಬಳಸ್ಕೋಬಹುದು. ಕೀಟಗಳು ಇದಕ್ಕೆ ಸಂಪರ್ಕ ಬರದೇ ಇರೋದಾಗೆ ಕಚ್ಚುವ ಕೀಟಗಳು, ಉಣ್ಣೆಗಳಾಗಬಹುದು, ಸೊಳ್ಳೆಗಳಾಗಬಹುದು, ನೊಣಗಳಾಗಬಹುದು, ಈ ತರ ಎಲ್ಲ ಇವು ಸಂಪರ್ಕ ಬರದಾಗಿ ನೋಡ್ತಕ್ಕಂಥದ್ದು ರೈತರ ಕಡೆಯಿಂದ ಮಾಡಬೇಕಾಗಿರೋ ಒಂದು ತಡೆಗಟ್ಟೋದಕ್ಕೆ ಮಾಡಬೇಕಾಗಿರ್ತಕ್ಕಂಥ ಒಂದು ಕ್ರಮ. ಸೊ ಕಚ್ಚುವ ಕೀಟಗಳನ್ನು ನಿಯಂತ್ರಿಸೋದು ಒಂದ್ ಕಡೆ ಆದ್ರೆ, ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದ್ರಿಂದ ಮತ್ತೆ ಅದನ್ನ ಸಂಪರ್ಕಕ್ಕೆ ಬರೆದಿರೋ ತರ ನೋಡ್ಕೊಳ್ಳೋದು ಇನ್ನೊಂದು. ಇದ್ರ ಜೊತೆಗೆ ನಾನು ಆಗ್ಲೇ ಹೇಳಿದೆ, ಸ್ಥಳೀಯ ಸಂಸ್ಥೆಗಳು ಕೂಡ ಅದರಲ್ಲಿ ಪಾಲುದಾರಿಕೆ ಇರುತ್ತೆ ಅಂತ ವಹಿಸ್ಬೇಕಾಗತ್ತೆ ಅಂತ. ನಿಮ್ಗೆಲ್ಲ ಗೊತ್ತಿರಬಹುದು, ಈಗ ಮನುಷ್ಯರಲ್ಲಿ ಕೆಲವು ರೋಗಗಳನ್ನ ಹರಡೋದಕ್ಕೆ ಅಂತೇಳಿ ಫಾಗಿಂಗ್ ಮೆಷಿನ್ ಯೂಸ್ ಮಾಡ್ಕೊಂಡು ಮಾಡ್ತಾರೆ, ಒಂದು ಇದನ್ನ ಹೊಗೆ ತರ ಸಿಂಪಡಣೆ ಮಾಡ್ಕೊಂಡೆಲ್ಲ ಬರ್ತಾರೆ. ಅದಾಗ್ಲೇ ಮನುಷ್ಯರಲ್ಲೂ ಕೂಡ ಈ ಕ್ಯೂರ್ಲೆಕ್ಸ್, ಎಡಿಕ್ಸ್ ಜಾತಿಯ ಸೊಳ್ಳೆಗಳು ಸಾಕಷ್ಟು ರೋಗಗಳನ್ನ ಹರಡೋದ್ರಿಂದ ಅದು ಆಲ್ರೆಡಿ ಅದರಲ್ಲಿ ಸಾಕಷ್ಟು ಸಲ ಅದನ್ನ ಉಪಯೋಗಿಸ್ಕೊಂಡು ರೋಗನ ನಿಯಂತ್ರಿಸಿದ್ದಾರೆ. ಸೊ ಇದೇ ಒಂದು ಕ್ರಮನ ಉಪಯೋಗಿಸ್ಕೊಂಡು ಈ ರೋಗ ಕೂಡ ನಿಯಂತ್ರಿಸೋದಕ್ಕೆ ಸ್ಥಳೀಯ ಸಂಸ್ಥೆಗಳ ಒಂದು ಪಾತ್ರ ಕೂಡ ಇರುತ್ತೆ. ಅದು ಗ್ರಾಮ ಪಂಚಾಯತಿ ಆಗ್ಬೋದು, ಪುರಸಭೆ ಆಗ್ಬೋದು, ನಗರಗಳಲ್ಲಿ ನಗರಸಭೆ ಆಗ್ಬೋದು, ಆ ಸಂಸ್ಥೆಗಳು ಕೂಡ ಈ ಒಂದು ಫಾಗಿಂಗ್ ಅಂತ ಏನ್ ಹೇಳ್ತೀವಿ ಮಾಡ್ತೀವಿ, ಅದನ್ನ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದಕ್ಕೆ, ಈ ಸೊಳ್ಳೆ ಮತ್ತೆ ಈ ಕೀಟಗಳನ್ನ ವೃದ್ಧಿ ಮಾಡೋದನ್ನ ನಿಯಂತ್ರಿಸೋದಕ್ಕೆ ತಡೀಲಿಕ್ಕೆ ಅದನ್ನು ಕೂಡ ಆಕ್ಚುಲಿ ಮಾಡಬೇಕಾಗತ್ತೆ. ಈ ಒಂದು ರೋಗನ ತಡೆಗಟ್ಟಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ 80-90% ಭಾಗ ಈ ರೋಗ ಹರಡೋದೇ ಕೀಟಗಳಿಂದ ಆಗಿರೋದ್ರಿಂದ, ಕಚ್ಚುವ ಕೀಟಗಳಿಂದ. ಅದನ್ನ ನಿಯಂತ್ರಣ ಮಾಡ್ತು ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ಇದನ್ನ ಬಹಳ ಮಟ್ಟಿಗೆ ಇದನ್ನ ನಿಯಂತ್ರಣದಲ್ಲಿ ನಾವು ಯಶಸ್ಸನ್ನ ಹೊಂದುತ್ತೇವೆ. ಅದು ಒಂದು. ಆಮೇಲೆ ಈ ಒಂದು ರೋಗ ಹಾಲಿನಲ್ಲಿ ಕೂಡ ವೈರಸ್ ಕಾಣಿಸ್ಕೊಳ್ಳೋದ್ರಿಂದ, ಹರಿನ ಮುಖಾಂತರ ಕೂಡ ಹರಡೋದ್ರಿಂದ ಕರುಗಳಿಗೆ, ಸೊ ಹಾಲನ್ನ ನೇರವಾಗಿ ಕರುಗಳನ್ನೇ ಕುಡಿಸಬಾರ್ದು. ಆದ್ರೆ ಇದನ್ನ ಕುದಿಸ್ಬಿಟ್ಟು ಕುಡಿಸಬಹುದು, ಅಂದ್ರೆ ಅದೇ ಹಾಲನ್ನ ಕುದಿಸಿದ್ರೆ ಆ ವೈರಸ್ ನಾಶ ಹೊಂದುತ್ತೆ, ಅದನ್ನ ಕೊಡಬಹುದು. ಅದಾದ್ಮೇಲೆ ನಾವು ಆದ್ರೂ ಅಷ್ಟೇ, ನಮ್ಮಲ್ಲಿ ಹಾಲನ್ನ ನೇರವಾಗಿ ಕುಡಿಯೋದು ಅಭ್ಯಾಸ ಎಲ್ಲೂ ಇಲ್ಲ, ಆದ್ರೂ ಕೂಡ ಈ ಒಂದು ರೋಗ ಸಂಬಂಧಪಟ್ಟಾಗ ನಾವು ಹೇಳೋದೇನಂದ್ರೆ, ಯಾವಾಗ್ಲೂ ನಾವು ಪಾಶ್ಚರೀಕರಿಸಿದ ಹಾಲನ್ನೇ ಕುಡಿಬೇಕು. ಹಾಗೆ ಹೇಳೋದಾದ್ರೆ ಯಾವಾಗ್ಲೂ ಕುದಿಸೇ ಕುಡಿಬೇಕು. ಈ ರೋಗ ಕೂಡ ವೈರಸ್ ಪಾಶ್ಚರೀಕರಿಸೋದ್ರಿಂದ ನಾಶ ಹೊಂದೋದ್ರಿಂದ ನಾವು ಕೂಡ ಅಷ್ಟೇ ಅದನ್ನ ಕುದಿಸಿ ಅಥವಾ ಪಾಶ್ಚರೀಕರಿಸಿ ಅದನ್ನ ಸೇವಿಸಬೇಕಾಗತ್ತೆ. ಆಮೇಲೆ ಸಾರ್ವಜನಿಕರಲ್ಲಿ ಮತ್ತೆ ರೈತರಲ್ಲಿ ಇಬ್ಬರಲ್ಲೂ ಕೂಡ ರೋಗದ ಬಗ್ಗೆ ಅರಿವನ್ನ ಮೂಡಿಸ್ಬೇಕು. ಅದನ್ನ ರೇಡಿಯೋ ಮೂಲಕ, ಮುದ್ರಣ ಮಾಧ್ಯಮದ ಮೂಲಕ ಆಗ್ಬೋದು, ಭಿತ್ತಿ ಪತ್ರಗಳನ್ನ ಅಂಟಿಸೋದ್ರ ಮುಖಾಂತರ ಆಗ್ಬೋದು, ಯಾವುದೋ ಸಭೆ ಸಮಾರಂಭಗಳಾದ್ರೆ ಅಲ್ಲಿ ಕೆಲವು ಅದ್ರ ಬಗ್ಗೆ ಅರಿವು ಮೂಡಿಸೋದಾಗ್ಬೋದು. ಇದನ್ನ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಸಾಧ್ಯವಾದಷ್ಟು ಕೂಡ ಅದನ್ನ ಅರಿವನ್ನ ಮೂಡಿಸ್ಬೇಕು. ಮತ್ತೆ ರೋಗ ಕಾಣಿಸ್ಕೊಂಡಾಗ ರೈತರು ಯಾವ ರೀತಿಯಲ್ಲಿ ಜಾನುವಾರು ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಅವ್ರಿಗೆ ತಿಳ್ಕೊಂಡು ಆ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ. ನಾನು ಕೆಲವೊಂದು ಅಂಶಗಳನ್ನ ಆಲ್ರೆಡಿ ನಾನು ಅದನ್ನ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಇದು ಕಚ್ಚುವ ಕೀಟಗಳನ್ನ ನಿಯಂತ್ರಿಸೋದ್ರಿಂದ, ರೋಗ ಬಾಧಿತ ಅಥವಾ ಚರ್ಮ ರೋಗ ಪೀಡಿತ ರಾಸುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡೋದ್ರಿಂದ, ಬೇರ್ಪಡಿಸೋದ್ರಿಂದ ಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡೋದ್ರಿಂದ, ಕೀಟಗಳ ಸಂಪರ್ಕ ಬರದೆ ನೋಡ್ಕೊಳ್ಳೋದ್ರಿಂದ, ಹಾಲನ್ನ ಕಾಯಿಸಿ ಕೊಡೋದ್ರಿಂದ, ಆಮೇಲೆ ರೋಗದ ಬಗ್ಗೆ ಗೊತ್ತಾದ್ರೆ ಅದನ್ನ ತಿಳಿಸೋದ್ರಿಂದ ಸಂಬಂಧಪಟ್ಟವರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸೋದ್ರಿಂದ, ಎಲ್ಲರ ಜೊತೆಗೆ ರೋಗನ ತಡೆಗಟ್ಟೋದ್ರಲ್ಲಿ ಲಸಿಕೆಗಳ ಪಾತ್ರ ಬಹಳ ಮುಖ್ಯ ಆಗುತ್ತೆ. ನಿಮ್ಗೆ ಗೊತ್ತಿರಬಹುದು, ಮನುಷ್ಯರಲ್ಲಾಗ್ಬೋದು, ಜಾನುವಾರುಗಳಾಗ್ಬೋದು, ಲಸಿಕೆಗಳು, ಅದರಲ್ಲೂ ಇದು ಒಂದು ವೈರಸ್ ಇಂದ ಬರ್ತಕ್ಕಂಥ ಕಾಯಿಲೆ. ವೈರಸ್ ಇಂದ ಬರ್ತಕ್ಕಂಥ ಕಾಯಿಲೆಗಳಲ್ಲಿ ವೈರಸ್ ಯಾವುದೇ ಒಂದು ರೋಗಕ್ಕೆ ನಿರ್ದಿಷ್ಟವಾದ ಚಿಕಿತ್ಸೆ ಅಂತ ಇರೋದಿಲ್ಲ. ನಾವೇನ್ ಚಿಕಿತ್ಸೆ ನೀಡ್ತೀವಿ ಅದೆಲ್ಲ ಅದರ ರೋಗ ಲಕ್ಷಣಗಳನ್ನ ಕಡಿಮೆ ಮಾಡೋದಕ್ಕೆ. ಜ್ವರ ಬಂದ್ರೆ ಜ್ವರಕ್ಕೆ ಚಿಕಿತ್ಸೆ, ಮೈ ಕೈ ನೋವಿದ್ರೆ ಅದಕ್ಕೆ ಚಿಕಿತ್ಸೆ, ಕಾಲು ಊತ ಇದ್ರೆ ಅದಕ್ಕೆ ಚಿಕಿತ್ಸೆ, ಮೈಯೆಲ್ಲ ಊತ ಇದ್ರೆ, ಈ ತರ ಅದು ನಿರ್ಜಲೀಕರಣ ಆದ್ರೆ ಅದಕ್ಕೆ ಒಂದಷ್ಟು ಫ್ಲೂಯಿಡ್ಸ್ ನ ಕೊಡ್ತಕ್ಕಂಥದ್ದು. ಈ ತರ ಒಂದು ರೋಗ ಲಕ್ಷಣಗಳನ್ನ ಆಧರಿಸಿ ಚಿಕಿತ್ಸೆ ನೋಡೋದ್ರಿಂದ ನಾವು ವೈರಸ್ ಅನ್ನ ಸಾಯಿಸೋದಕ್ಕೆ ಅಂತ ಔಷಧಿಗಳು ಸಿಗಲ್ಲ, ಇರಲ್ಲ. ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ರೋಗಕ್ಕಾದ್ರೆ ನಾವು ಆಂಟಿಬಯೋಟಿಕ್ಸ್ ಆಂಟಿಬಯೋಟಿಕ್ಸ್ ತಗೊಂಡು ಕೊಟ್ಟು ಕಡಿಮೆ ಮಾಡಬಹುದು. ವೈರಸ್ ಇಂದ ಬರ್ತಕ್ಕಂಥ ರೋಗ ಆಗಿರ್ತಕ್ಕಿಂತ ಲಸಿಕೆಗಳನ್ನ ಬಳಸಿ ಇದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದೇ ನಾವು ಬಹಳ ಯಶಸ್ವಿಯಾಗಿ ಉಪಯೋಗಿಸ್ತಕ್ಕಂಥ ಒಂದು ನಿಯಂತ್ರಣ ಕ್ರಮ. ಈ ಲಸಿಕೆಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಮೇಕೆ ಸಿಡುಬು ಅಂತಕ್ಕಂಥ ಒಂದು ರೋಗ ಇದೆ, ಮೇಕೆಗಳಲ್ಲಿ ಬರ್ತಕ್ಕಂಥ ಒಂದು ಸಿಡುಬು ರೋಗ, ಪಾಕ್ಸ್. ಸೊ ಆ ಒಂದು ಮೇಕೆ ಸಿಡುಬು ವೈರಸ್ಸು ಚರ್ಮಗಂಟು ರೋಗದ ವೈರಸ್ಗೆ ಬಹಳ ಹತ್ತಿರ ಸಂಬಂಧಿ ಆಗಿರೋದ್ರಿಂದ, ಮೇಕೆ ಸಿಡುಬು ಒಂದು ವೈರಸ್ನ ಉಪಯೋಗಿಸಿಕೊಂಡು ಮಾಡಿರ್ತಕ್ಕಂಥ ಲಸಿಕೆ ಏನಿದೆ ಅದನ್ನ ಬಳಸಿ ಈ ರೋಗನ ನಿಯಂತ್ರಣ ಮಾಡಬಹುದು. ಆ ಒಂದು ಲಸಿಕೆ ಕೂಡ ನಮ್ಮ ದೇಶದಲ್ಲಿ ಲಭ್ಯ ಇದೆ, ನಮ್ಮ ರಾಜ್ಯದಲ್ಲಿ ಕೂಡ ಲಭ್ಯ ಇದೆ. ಈಗ ಆ ಒಂದು ಲಸಿಕೆನ ಸರ್ಕಾರಿ ಸ್ವಾಮ್ಯದ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಬೆಂಗಳೂರು ಕೂಡ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ಪಶುಪಾಲನಾ ಇಲಾಖೆ ಕೂಡ ಆ ಒಂದು ಉತ್ಪಾದನೆ ಆದಂತಹ ಲಸಿಕೆಯನ್ನ ಸರಬರಾಜು ಮಾಡಲಾಗ್ತಾ ಇದೆ. ಅದ್ರ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೂಡ ಇದನ್ನು ಉತ್ಪಾದನೆ ಮಾಡ್ತಾ ಇದ್ದಾವೆ. ಅವು ಕೂಡ ಇದೇ ಒಂದು ಮೇಕೆ ಸಿಡುಬು ಒಂದು ವೈರಸ್ ಲಸಿಕೆಯನ್ನು, ಈ ಲಸಿಕೆಗಳನ್ನ ಸರಿಯಾಗಿ ಬಳಸೋದ್ರಿಂದ, ರೋಗೋದ್ರೇಕ ಸಂದರ್ಭದಲ್ಲಿ ಸರಿಯಾದ ವೈಜ್ಞಾನಿಕ ಕ್ರಮ ಅಳಿಸಿ ಬಳಸೋದ್ರಿಂದ ಅಥವಾ ಮುಂಜಾಗ್ರತೆಯಾಗಿ ಬಳಸೋದ್ರಿಂದ ಇದನ್ನ ಬಹಳ ಯಶಸ್ವಿಯಾಗಿ ರೋಗನ ತಡೆಗಟ್ಟಬಹುದು. ಅದ್ರ ಲಸಿಕೆ ಬಳಸೋದ್ರ ಬಗ್ಗೆ ಒಂದು ವೈಜ್ಞಾನಿಕ ಕ್ರಮ ಅಂತ ಇದೆ, ಇದ್ರ ಬಗ್ಗೆ ರೈತರು ಕೂಡ ತಿಳ್ಕೊಂಡಿರಬೇಕು. ಒಂದು, ಮುಂಜಾಗ್ರತೆಯಾಗಿ ಲಸಿಕೆಯನ್ನ ಬಳಸಬಹುದು. ರೋಗ ಬಹಳಷ್ಟು ಸಲ ಬರ್ತಾ ಇದ್ರೆ ಆ ಪ್ರದೇಶದಲ್ಲಿ ಅದ ಮುಂಜಾಗ್ರತೆಯಾಗಿನೇ ವರ್ಷಕ್ಕೊಮ್ಮೆ ಅದನ್ನ ಲಸಿಕೆಯನ್ನು ಸಾಮಾನ್ಯ ಕೊಡ್ತೀವಿ, ಯಾವ್ದಾರ ಹೋಗೋಕ್ಕೂ ಇದು ಅನ್ವಯ ಆಗುತ್ತೆ. ಆದರೆ ಕೆಲವೊಮ್ಮೆ ರೋಗಾದ್ರಕ ಜಾಸ್ತಿ ಕಾಣಿಸ್ಕೊಂಡಿರಲ್ಲ, ಹಾಗಾಗಿ ಪ್ರತಿ ವರ್ಷ ಹಾಕ್ಬೇಕಾದ ಅವಶ್ಯಕತೆ ಇರಲ್ಲ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ರೋಗ ಕಾಣಿಸ್ಕೊಂಡಿದ್ದಿಲ್ಲ ಒಂದ್ ಕಡೆ, ಆ ರೋಗ ಕಾಣಿಸ್ಕೊಂಡಿದ್ದ ಪ್ರದೇಶನ ನಾವು ರೋಗ ಪೀಡಿತ ಪ್ರದೇಶ ಅಂತ ನಾವು ಗುರುತಿಸ್ತೀವಿ, ಎಪಿ ಸೆಂಟರ್ ಅಂತ ಹೇಳ್ತೀವಿ. ಮೊದಲನೇ ಬಾರಿ ಎಲ್ಲೋ ಒಂದು ಒಂದು ಎರಡು ಮೂರು ರಾಷ್ಟ್ರಗಳು ಕಾಣಿಸ್ಕೊಳ್ತು, ಆ ಒಂದು ಹಳ್ಳಿನ ಒಂದು ರೋಗ ಪೀಡಿತ ಪ್ರದೇಶ ಅಂತ ನಾವು ಗುರುತಿಸ್ತೀವಿ. ಆಗ ಏನ್ ಮಾಡ್ತೀವಿ, ಅದ್ರ ಸುತ್ತ ಇರತಕ್ಕಂಥ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಪ್ರದೇಶನ ಕಣ್ಗಾವಲು, ಅದಕ್ಕೆ ಏನ್ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಾವು ಅದಕ್ಕೆ ಗಮನ ಇರ್ತೀವಿ. ಆ ಸುತ್ತ 5 ಕಿಲೋಮೀಟರ್ ಪ್ರದೇಶದಲ್ಲಿ ಲಸಿಕೆ ಆಗ್ತಕ್ಕಂಥ ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತೀವಿ. ಹೊರಭಾಗದಿಂದ ಮೊದಲು ಅದಕ್ಕೆ ಲಸಿಕೆಯನ್ನು ಶುರು ಮಾಡಬೇಕು, ರಿಂಗ್ ವ್ಯಾಕ್ಸಿನೇಷನ್ ಅಂತ ನಾವು ಹೇಳ್ತೀವಿ ಅದಕ್ಕೆ. ಸೊ ರಿಂಗ್ ಅಂತ ಹೇಳಿ ಸೆಂಟರ್ ಅಲ್ಲಿ ಏನಾಗಿದೆ, ಏನು ರೋಗ ಪೀಡಿತ ಪ್ರದೇಶ, ಅದನ್ನ ಕೇಂದ್ರದಲ್ಲಿ ಇಟ್ಕೊಂಡು ಸುತ್ತ 5 ಕಿಲೋಮೀಟರ್ ವ್ಯಾಪ್ತಿಯನ್ನು ಗುರುತಿಸಿ, ಏನ್ 5 ಕಿಲೋಮೀಟರ್ ವ್ಯಾಪ್ತಿ ಹೊರಗಡೆ ಫಸ್ಟ್ ಇದಾವೆ ಹಳ್ಳಿಗಳು, ಅಲ್ಲಿಂದ ಲಸಿಕೆಯನ್ನು ಹಾಕೋದಕ್ಕೆ ಶುರು ಮಾಡಬೇಕು. ಸೊ ಹೀಗೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ, ಯಾವುದೋ ಒಂದು ಕೇಂದ್ರ ಬಿಂದಲ್ಲಿ ರೋಗ ಕಾಣಿಸ್ಕೊಂಡಿದೆ, ಅದಿನ್ನೂ ಹರಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಆ ಟೈಮ್ನಲ್ಲಿ ನಾವೇನ್ ಮಾಡಬೇಕು, 5 ಕಿಲೋಮೀಟರ್ ಸುತ್ತ ಇರ್ತಕ್ಕಂಥ ಪ್ರದೇಶನ ಲಸಿಕೆನಲ್ಲಿ ಕವರ್ ಮಾಡಿಬಿಡ್ಬೇಕು. ಸೊ ಆ ಕವರ್ ಮಾಡಿದಾಗ ಏನಾಗುತ್ತೆ, ಒಂದು 3 ವಾರದಲ್ಲಿ ಆ ಲಸಿಕೆ ಮಾಡಿರ್ತಕ್ಕಂಥ ಎಲ್ಲ ದನಕರು ಎಮ್ಮೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಬಂದ್ಬಿಡುತ್ತೆ, ಅಭಿವೃದ್ಧಿ ಆಗುತ್ತೆ. ಸೊ ರೋಗ ತಡೆಗಟ್ಟೋದಕ್ಕೆ ಲಸಿಕೆಗಳ ಬಳಕೆ ಕೂಡ ಬಹಳಷ್ಟು ಕ್ರಮ. ಡಾಕ್ಟ್ರೇ, ಈಗಾಗಲೇ ರೋಗವನ್ನ ಹೇಗೆ ತಡೆಗಟ್ಟುವ ವಿಚಾರ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಈಗಾಗಲೇ ನಮ್ಮ ಸಾರ್ವಜನಿಕರಲ್ಲಿ ರೈತರಲ್ಲಿ ಒಂದು ಆತಂಕ ಇದೆ, ಏನಪ್ಪ ಈ ಚರ್ಮಗಂಟು ರೋಗ ಬಂದಿದೆ ನಮ್ಮ ಹಸು ಅಥವಾ ಎಮ್ಮೆಗೆ, ಇದರ ಸಂಪರ್ಕದಲ್ಲಿ ನಾವಿದೀವಿ, ನಮಗೂ ರೋಗ ಹರಡುತ್ತಾ, ಅಥವಾ ಇದರ ಉತ್ಪನ್ನ ಏನಿದೆ ಹಾಲನ್ನ ಬಳಸ್ತೀವಿ, ಹಾಲನ್ನ ಬಳಸೋದ್ರಿಂದ ನಮಗೆ ರೋಗ ಬರುತ್ತಾ, ಈ ರೀತಿ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಒಂದು ರೀತಿ ಒಂಥರ ತಪ್ಪು ಕಲ್ಪನೆ ಅಂತಾನೆ ಹೇಳ್ಬೋದು. ಈ ಒಂದು ಸಾರ್ವಜನಿಕರಲ್ಲಾಗ್ಲಿ ಅಥವಾ ರೈತರಲ್ಲಾಗ್ಲಿ ಈ ರೋಗದ ಕುರಿತಂತೆ ಇರ್ತಕ್ಕಂತಹ ತಪ್ಪು ಕಲ್ಪನೆಗೆ ತಮ್ಮಿಂದ ಏನು ಒಂದು ಸಂದೇಶವನ್ನು ಹೇಳಕ್ ಇಷ್ಟಪಡ್ತಾರೆ? ಈ ವಿಚಾರವಾಗಿ ನಾವು ಕೆಲವು ಅಂಶಗಳನ್ನ ಸ್ಪಷ್ಟವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಕಡೆ ನೀವು ನೋಡಿರಬಹುದು, ವಾಟ್ಸ್ಆಪ್ನಲ್ಲಾಗ್ಲಿ ಮತ್ತೊಂದ್ ಕಡೆ ಆಗ್ಲಿ ಕೆಲವು ತಪ್ಪು ಸಂದೇಶಗಳು ರವಾನೆ ಆಗ್ತಾ ಇದೆ, ಸರ್ಕ್ಯುಲೇಟ್ ಆಗ್ತಾ ಇದೆ. ಅದರಲ್ಲಿ ಒಂದು ನಾನು ಕೆಲವು ಕಡೆ ನೋಡಿದೆ ಅಂತ ಹೇಳಿದ್ರೆ, ಚರ್ಮಗಂಟು ರೋಗದಿಂದ ಬಂದಿದ್ದ ಹಸುವಿನ ಹಾಲನ್ನು ಕುಡಿದ್ರೆ ನಮಗೂ ಕೂಡ ಚರ್ಮಗಂಟು ರೋಗ ಬಂದ್ಬಿಡ್ತಾ. ಈ ಒಂದು ರೋಗ ಯಾವುದೇ ಕಾರಣಕ್ಕೂ ಮನುಷ್ಯಗೆ ಬರ್ತಕ್ಕಂಥ ರೋಗ ಅಲ್ಲ, ಬರೀ ಮನುಷ್ಯಗಲ್ಲ ಪ್ರಾಣಿಗಳಲ್ಲೇನೆ, ದನ ಕರುಗಳು ಎಮ್ಮೆಗಳು ಬಿಟ್ಟರೆ ಇನ್ಯಾವುದಕ್ಕೂ ಬರೋದಿಲ್ಲ. ಸೊ ಹಂಗಾಗಿ ಯಾವುದೇ ಆತಂಕ ಬೇಡ, ನಮಗೆ ಬರ್ತಕ್ಕಂಥ ರೋಗ ಅಲ್ಲ. ಆದರೂ ನಾವು ಹಾಲನ್ನ ಯಾವಾಗಲೂ ಕಾಯಿಸಿ ಕುದಿಸಿ ಕುಡಿಯೋದ್ರಿಂದ ಆ ವೈರಸ್ ನಿಷ್ಕ್ರಿಯಗೊಳ್ಳೋದ್ರಿಂದ ಯಾವುದೇ ತರಹದ ಆತಂಕ ಬೇಡ, ನಮಗೆ ರೋಗ ಬರಲ್ಲ. ಒಂದು ಕರುಗಳು ಕುದಿಸುವಾಗ್ಲೂ ಕುದಿಸ್ಬಿಟ್ರೆ ಕರುಗಳಿಗೂ ಬರಲ್ಲ, ಬೇರೆ ಪ್ರಾಣಿಗಳಿಗೂ ಬರಲ್ಲ ಅದು ಕುದಿಸಿ ಕುಡಿದ್ರಿಂದ. ಎರಡನೇದು, ಕೆಲವರು ಅನ್ಕೊಂಡಿರ್ತಾರೆ ಒಂದ್ಸಲ ರೋಗ ಬಂದ್ಬಿಟ್ರೆ ಕೆಲವು ಪ್ರಾಣಿಗಳಲ್ಲಿ ಎಲ್ಲದಕ್ಕೂ ರೋಗ ಹಾಡ್ಕೊಂಡು ಎಷ್ಟು ದಿವಸ ಆದರೂ ಹಾಡ್ತಾ ಇರುತ್ತೆ ಅಂತ. ರೋಗ ಹರಡುತ್ತೆ, ರೋಗ ಒಂದ್ ಪ್ರಾಣಿ ಇನ್ನೊಂದು ಪ್ರಾಣಿಗೆ, ಅದು ಒಂದು ನಿರ್ದಿಷ್ಟ ಅವಧಿಗೆ, ರೋಗ ಇರೋವರೆಗೂ ಆ ರೋಗದಿಂದ ಬಳಲ್ತಾ ಇರ್ತಕ್ಕಂಥ ಒಂದು ಅವಧಿಗೆ, ಒಂದು ವಾರ ಇರ್ಬೋದು, 2 ವಾರ ಇರ್ಬೋದು, 3 ವಾರ ಇರ್ಬೋದು, ಎಲ್ಲೋ ಅಪರೂಪಕ್ಕೆ ಕೆಲವೊಂದು ಹಸುಗಳು ಮಾತ್ರ ಒಂದು 5 ತಿಂಗಳು 6 ತಿಂಗಳು ತಗೊಳ್ತಾವೆ ರಿಕವರಿ ಆಗೋದಕ್ಕೆ. ಆದರೂ ಕೂಡ ಪ್ರಾರಂಭದಲ್ಲಿ ಮಾತ್ರ ಅವು ಒಂದು ಕೆಲವು ವಾರಗಳಷ್ಟೇ ಅದಕ್ಕೆ ರೋಗ ಹಡ್ತಕ್ಕಂಥ ಒಂದು ಇದಿರೋದು. ಒಂದು ಸಲ ರೋಗದಿಂದ ಅದು ಗುಣಮುಖ ಹೊಂದಿದ್ರೆ ಅದಕ್ಕೆ ಸಂಪೂರ್ಣ ರೋಗ ನಿರೋಧಕ ಶಕ್ತಿ ಬರುತ್ತೆ, ಮತ್ತೊಂದು ಪ್ರಾಣಿಗೆ ಅದರಿಂದ ರೋಗ ಹರಡಲ್ಲ, ಮತ್ತೊಂದು ಜಾನುವಾರಿಗೆ ರೋಗ ಹರಡಲ್ಲ. ಸೊ ಇದು ನಮ್ಮ ರೈತರು ಮುಖ್ಯವಾಗಿ ಗಮನಿಸಬೇಕಾದಂತ ಒಂದು ಅಂಶ. ಒಂದ್ಸಲ ರೋಗ ಬಂದೋದ್ರೆ ಒಂದ್ ಸ್ವಲ್ಪ ಅದು ಗುಣಮುಖ ಆದ್ಮೇಲೆ ಮತ್ತೊಂದು ಹರಡಲ್ಲ, ಇದನ್ನ ಅವರು ಯಾವುದೇ ಸಂಶಯ ಇಲ್ಲದೆ ಅದು ಆತಂಕ ಬೇಡ. ನಮ್ಮ ಸಾರ್ವಜನಿಕರು ರೈತ ಬಾಂಧವರು ಈ ಒಂದು ಸಂದೇಶವನ್ನ ಬಹಳ ಕಿವಿಗೊಟ್ಟು ಕೇಳಬೇಕು ಅಂತ ಹೇಳಬೇಕು. ಯಾಕೆಂತಂದ್ರೆ ಸಾಕಷ್ಟು ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಸಂದೇಶಗಳು ಬರ್ತಾ ಇದೆ. ಈ ಹಾಲನ್ನು ಕುಡಿಯೋದ್ರಿಂದ ಮನುಷ್ಯರಿಗೆ ರೋಗ ಬರುತ್ತೆ, ಎಷ್ಟೋ ಸಂದರ್ಭದಲ್ಲಿ ಹಾಲನ್ನು ಚೆಲ್ತಿರ್ತಕ್ಕಂಥ ದೃಶ್ಯಗಳನ್ನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದೇವೆ. ಹಾಗಾಗಿ ಈ ರೀತಿಯ ತಪ್ಪು ಕಲ್ಪನೆ ಬೇಡ. ಈ ಚರ್ಮಗಂಟು ರೋಗ ಬಂದಿರತಕ್ಕಂತಹ ಹಸು ಆಗಲಿ ಎಮ್ಮೆಯ ಸಂಪರ್ಕಕ್ಕೆ ಮನುಷ್ಯರು ಹೋದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮನುಷ್ಯರಿಗಾಗಲಿ ಈ ತರ ಬೇರೆ ಪ್ರಾಣಿಗಳಿಗೆ ಹರಡೋದಿಲ್ಲ. ಜೊತೆಗೆ ಇದರಿಂದ ಬರ್ತಕ್ಕಂಥ ಉತ್ಪನ್ನ ಏನು ಹಾಲಿದೆ ಹಾಲನ್ನ ಕುದಿಸಿ ಕುಡಿಯೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನೋ ವಿಚಾರವನ್ನ ತಿಳಿಸ್ಕೊಟ್ರಿ. ಸರಿಗ ಅಂತಿಮವಾಗಿ ಈ ಚರ್ಮಗಂಟು ರೋಗವನ್ನ ತಡೆಗಟ್ಟಲಿಕ್ಕೆ ಪಶುಪಾಲನಾ ಇಲಾಖಾ ವತಿಯಿಂದ ಏನು ಕ್ರಮವನ್ನ ಕೈಗೊಳ್ತಾ ಇದ್ದೀರಾ ಅನ್ನೋ ವಿಚಾರವನ್ನ ತಿಳಿಸ್ಕೊಡಿ. ಪ್ರಮುಖವಾಗಿ ಪಶುಪಾಲನಾ ಇಲಾಖಾ ವತಿಯಿಂದ ಎಲ್ಲ ಕ್ರಮಗಳನ್ನ ತಗೊಳ್ತಾ ಇದ್ರು ಕೂಡ ಇದನ್ನ ಬೇರೆ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಕೂಡ ನಾವು ಕ್ರಮಗಳನ್ನ ತಗೊಳ್ಬೇಕಾಗಿ ಬರುತ್ತೆ. ಇದಕ್ಕೆ ಸ್ಥಳೀಯ ಸಂಸ್ಥೆಗಳು ಕೂಡ ಕೆಲವು ಸಲ ಕೈ ಜೋಡಿಸಿರ್ತಾರೆ, ಜಿಲ್ಲಾಡಳಿತ ಆಗ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ನ ವಿವಿಧ ಸಂಸ್ಥೆಗಳಾಗ್ಬೋದು, ಬೇರೆ ಇಲಾಖೆಗಳಾಗ್ಬೋದು, ಎಲ್ಲ ಕೂಡ ಕೈ ಜೋಡಿಸಿರ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಈಗ ಪ್ರಮುಖವಾಗಿ ಹಂತ ಹಂತವಾಗಿ ಕೆಲವು ಕ್ರಮಗಳನ್ನ ತಗೊಳ್ತಾ ಇದೀವಿ. ಮೊದಲನೇದಾಗಿ ಈಗ ಏನು ಈಗ ಕೆಲವು ದಿವಸಗಳಿಂದ ನಮ್ಮ ಜಿಲ್ಲೆಯಲ್ಲಿ ಅಥವಾ ಸುತ್ತಮುತ್ತ ರೋಗ ಕಾಣಿಸ್ಕೊಳ್ತು. ಮೊದಲನೇದು ನಾವು ಮಾಡ್ತಾ ಇರೋದೇನೆಂದ್ರೆ ನಮ್ಮ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳಿಗೆ ಅವರಿಗೆ ಸೂಚನೆಗಳನ್ನು ಕೊಟ್ಟು ರೋಗ ಇರ್ತಕ್ಕಂಥ ಯಾವ್ದಾದ್ರು ಜಾನುವಾರು ಕಂಡು ಬಂದರೆ ಅದನ್ನ ಗುರುತಿಸಿ ವರದಿ ಮಾಡ್ತಕ್ಕಂಥದ್ದು. ಮೊದಲು ನೀವೇನೇ ನಿಯಂತ್ರಣ ಕ್ರಮ ತಗೋಬೇಕು ಅಂತಂದ್ರೆ ಎಲ್ಲಿ ರೋಗ ಇದೆ ಅಂತ ಗುರುತಿಸ್ಬೇಕು. ತದನಂತರನೇ ಏನ್ ಕ್ರಮ ತಗೊಳ್ಬೇಕು, ಯಾವ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸುದೀರ್ಘವಾಗಿ ವಿವರವಾಗಿ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಮಾರ್ಗಸೂಚಿಗಳನ್ನು ನೀಡಿದೆ. ಸೊ ಅದಕ್ಕೆ ಮೊದಲನೇ ಹಂತವಾಗಿ ಗುರುತಿಸ್ತಕ್ಕಂಥದ್ದು, ಪ್ರದೇಶನ ಗುರುತಿಸ್ತಕ್ಕಂಥದ್ದು, ಜಾನುವಾರುಗಳನ್ನ ಗುರುತಿಸ್ತಕ್ಕಂಥದ್ದು, ಅದನ್ನ ವರದಿ ಮಾಡ್ತಕ್ಕಂಥದ್ದು, ಅದನ್ನ ನಮ್ಮ ಇಲಾಖೆ ಅಧಿಕಾರಿ ಸಿಬ್ಬಂದಿವರ್ಗದ ಈಗಾಗಲೇ ಮಾಡ್ತಾ ಇದ್ದಾರೆ. ಅದನ್ನ ಗುರುತಿಸಿ ವರದಿ ಮಾಡಿದ ತಕ್ಷಣ ನಾವು ಕೂಡ ಅದನ್ನ ಸರ್ಕಾರಕ್ಕೆ ವರದಿ ಮಾಡ್ತೇವೆ, ಇಂತಿಂತ ಪ್ರದೇಶಗಳು ಕಾಣಿಸ್ಕೊಂಡಿದೆ ಅಂತೇಳಿ ಪ್ರತಿ ದಿವಸ ಕೂಡ ಈ ವರದಿ ಆಗ್ತಿರುತ್ತೆ. ಪ್ರತಿ ದಿವಸ ಸಂಜೆ ಒಳಗಡೆ ಇವತ್ತಿನ ಪರಿಸ್ಥಿತಿ ಏನಿದೆ, ಈ ರೋಗದ ಪರಿಸ್ಥಿತಿ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಕಳಿಸ್ತಾ ಇರ್ತೀವಿ. ಅದಷ್ಟೇ ಅಲ್ಲ, ಮುಂದೆ ಏನ್ ಕ್ರಮ ತಗೋಬೇಕನ್ನೋದ್ರ ಬಗ್ಗೆನೂ ನಾವು ಗಮನ ವಹಿಸ್ತೀವಿ. ಅದಕ್ಕೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದಾಗ್ಬೋದು ಆ ಒಂದು ರೋಗಭರಿತ ಜಾನುವಾರುಗಳಿಗೆ ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ನಾನು ಆಗ್ಲೇ ಹೇಳದೆ ಇದು ರೋಗ ಹರಡೋದಕ್ಕೆ ಜಾನುವಾರು ಚಲನವಲನ ಬಹಳ ಕಾರಣ ಆಗುತ್ತೆ ಅಂತೇಳಿ ಅದಕ್ಕೆ 2019 ಒಂದು ಕಾಯ್ದೆನಲ್ಲಿ ಒಂದು ಅವಕಾಶ ಇದೆ. ಇಂಥ ಒಂದು ಸೋಂಕು ಕಾರಕ ರೋಗಗಳು ಕಾಣಿಸ್ಕೊಂಡಾಗ ಜಾನುವಾರುಗಳಲ್ಲಿ ಅವುಗಳ ಚಲನವಲನ ನಿರ್ಬಂಧ ಮಾಡೋದಕ್ಕೆ ಅವಕಾಶ ಇದೆ. ಆ ಒಂದು ಅವಕಾಶನ ಬಳಸಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ನಾವೀಗಾಗಲೇ ಒಂದು ಆದೇಶವನ್ನ ಹೊರಡಿಸಿದೀವಿ. 1 ತಿಂಗಳ ಮಟ್ಟಿಗೆ ನಿರ್ಬಂಧವನ್ನ ಹೇರಲಾಗಿದೆ. ಅದರಲ್ಲಿ ಎಲ್ಲ ರೀತಿಯ ಜಾನುವಾರು ಸಂತೆಗಳು ಅಂತ ಹೇಳಿದ್ರೆ ಇಲ್ಲಿ ದನಕರುಗಳು ಎಮ್ಮೆಗಳನ್ನ ಸಂತೆಗಳು ಮಾತ್ರ, ಯಾಕೆಂದ್ರೆ ಬೇರೆ ಪ್ರಾಣಿಗಳಿಂದ ದಡದೇ ಇರೋದ್ರಿಂದ ನಾವು ಅದಕ್ಕೇನು ನಿರ್ಬಂಧ ಇಲ್ಲ. ಎಲ್ಲಿ ದನಕರುಗಳು ಎಮ್ಮೆಗಳನ್ನ ಮಾರಾಟ ಮಾಡ್ತಾರೆ, ಸಂತೆಗಳು ಮಾಡ್ತಾರೆ, ಅಲ್ಲಿ ಅದ್ರೂ ಸಂಬಂಧಪಟ್ಟ ಜಾತ್ರೆಗಳು, ಅದು ಸಂಬಂಧಪಟ್ಟಂತ ಪ್ರದರ್ಶನಗಳು ಎಲ್ಲದರ ಮೇಲೆ ನಿರ್ಬಂಧ ಆಲ್ರೆಡಿ ಈಗಾಗಲೇ ಹೇರಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಆದೇಶ ಕೂಡ ಹೊರಡಿಸಲಾಗಿದೆ. ಅದಾದ್ಮೇಲೆ ಸಾಗಾಣಿಕೆ ಮೇಲೆ ಕೂಡ ನಿರ್ಬಂಧ ಹೇರಲಾಗಿದೆ. ಅನಾವಶ್ಯಕವಾಗಿ ಸಾಗಾಣಿಕೆ ಮಾಡಬಾರದು ಅನ್ನೋ ಒಂದು ಕೂಡ ನಿರ್ಬಂಧ ಹೇರಲಾಗಿದೆ. ಮತ್ತೆ ಮುಖ್ಯವಾಗಿ ಕೀಟಗಳಿಂದ ಹರಡೋದ್ರಿಂದ ಕೀಟಗಳ ನಿಯಂತ್ರಣ ಮಾಡೋ ದೃಷ್ಟಿಯಿಂದ ಜಿಲ್ಲಾ ಪಂಚಾಯತ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಒಂದು ಆದೇಶ ಕೂಡ ಹೊರಡಿಸಲಾಗಿದೆ. ಏನಂತ ಹೇಳಿದ್ರೆ ಎಲ್ಲ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೀಟನಾಶಕಗಳನ್ನ ಬಳಸಿ ಕೀಟಗಳ ನಿಯಂತ್ರಣ ಮಾಡೋದಕ್ಕೆ ಏನ್ ಕ್ರಮ ವಹಿಸ್ತಾರೆ, ಫಾಗಿಂಗ್ ಅನ್ನ ಮಾಡಿ. ಸೊ ಆ ಫಾಗಿಂಗ್ ಮಾಡೋದಕ್ಕೋಸ್ಕರ ಒಂದು ಆದೇಶ ಹೊರಡಿಸಿ ಎಲ್ಲರಿಗೂ ಸುತ್ತೋಲೆಯನ್ನ ಕಳಿಸಲಾಗಿದೆ. ಸೊ ಎಲ್ಲ ಸ್ಥಳೀಯ ಸಂಸ್ಥೆಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರು ಅದನ್ನ ಕ್ರಮಗಳನ್ನ ಅನುಸರಿಸಬೇಕು. ಫಾಗಿಂಗ್ ಮಾಡಬೇಕು ದನಗಳ ಕೊಟ್ಟಿಗೆ, ಮತ್ತೆ ಎಲ್ಲೆಲ್ಲಿ ನಮ್ಮ ಬ್ರೀಡಿಂಗ್ ಸೈಟ್ಸ್ ಅಂತೀವಿ, ಕೀಟಗಳು ವೃದ್ಧಿ ಆಗುತ್ತೆ ಅಂತ ಜಾಗಕ್ಕೆ, ಈಗಾಗಲೇ ಅದನ್ನ ಕ್ರಮ ಕೈಗೊಳ್ಳಲಾಗಿದೆ. ಮತ್ತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕ್ರಮ ಕೂಡ ಆಗ್ತಾ ಇದೆ. ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ರೇಡಿಯೋ ಮಾಧ್ಯಮ ಆಗ್ಬೋದು, ಪ್ರಿಂಟ್ ಮಾಧ್ಯಮ ಆಗ್ಬೋದು, ಕೆಲವು ದಿವಸಗಳಿಂದ ನ್ಯೂಸ್ ಪೇಪರ್ನೆಲ್ಲ ಅದ್ರ ಬಗ್ಗೆ ನಾವು ಇದನ್ನೆಲ್ಲ ಕೊಟ್ಟಿದ್ವಿ. ಸಭೆ ಸಮಾರಂಭಗಳಲ್ಲಿ ಬೇರೆ ಬೇರೆ ಕಡೆ ಇದೆಲ್ಲ ಒಂದು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಆಗ್ತಾ ಇದೆ. ಮತ್ತೆ ಭಿತ್ತಿಪತ್ರಗಳನ್ನ ಆಕ್ಚುಲಿ ಮುದ್ರಣ ಮಾಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಂಟಿಸಿ ಅದ್ರ ಬಗ್ಗೆ ಮಾಹಿತಿ ನೀಡತಕ್ಕಂಥ ಕ್ರಮ ಕೂಡ ವಹಿಸಲಾಗಿದೆ. ಇದು ನಮ್ಮ ಇಲಾಖೆಗಳಿಂದ ಮಾಡ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ನಮ್ಮ ಇಲಾಖೆಯ ಸಿಬ್ಬಂದಿ ರೋಗ ಯಾವಾಗ ಕಾಣಿಸ್ಕೊಳ್ತು ಅವಾಗ ತಕ್ಷಣನೇ ಅದಕ್ಕೆ ಅವರಿಗೆಲ್ಲ ಇಲಾಖಾ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಕಾರ್ಯಾಗಾರವನ್ನು ಹಮ್ಮಿಕೊಂಡು ತರಬೇತಿಗಳನ್ನ ಹಮ್ಮಿಕೊಂಡು ಅದ್ರ ಬಗ್ಗೆ ಏನೇನು ಮಾರ್ಗಸೂಚಿಗಳಿದೆ ನಿಯಂತ್ರಣ ಮಾಡೋದಕ್ಕೆ ಅದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಡಿದೀವಿ ನಾವು. ಈಗ ಅವರುಗಳಿಗೆ ಏನ್ ಹೇಳಿದೀವಿ, ನಿಮ್ಮ ಸಂಸ್ಥೆ ವ್ಯಾಪ್ತಿನಲ್ಲಿ ಕೂಡ ಜನಗಳಲ್ಲಿ ಅರಿವು ಮೂಡಿಸಿ ಅಂತಕ್ಕಂಥ ಒಂದು ಸೂಚನೆ ಕೂಡ ನಾವು ಕೊಟ್ಟಿದ್ದೀವಿ. ಇದು ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಅಂತ ಹೇಳಿದ್ರೆ ಲಸಿಕಾ ಕಾರ್ಯಕ್ರಮ. ಈಗ ಎಲ್ಲಾ ಕಡೆ ಕಾಣಿಸ್ಕೊಂಡಿದೆ, ದೇಶದೆಲ್ಲ ಕಡೆ ಕಾಣಿಸ್ಕೊಂಡಿದೆ, ರಾಜ್ಯದಲ್ಲಿ ಎಲ್ಲ ಕಡೆ ಕಾಣಿಸ್ಕೊಂಡಿದ್ದ ಲಸಿಕೆಗೆ ಸಾಕಷ್ಟು ಬೇಡಿಕೆ ಇರುತ್ತೆ. ಸೊ ಹಂತ ಹಂತವಾಗಿ ಲಸಿಕೆಯನ್ನ ಉತ್ಪಾದನೆ ಮಾಡಿ ಕೊಡ್ತಾ ಇದ್ದಾರೆ. ಯಾರು ಇದನ್ನ ನಿರೀಕ್ಷೆ ಮಾಡಿರಲ್ಲ ಇಷ್ಟೊಂದು ಲಸಿಕೆ ಬೇಕು ಅಂತ. ಈ ಲಸಿಕೆ ಮಾಡಿಟ್ಕೊಂಡ್ರು ಕೂಡ ಜಾಸ್ತಿ ದಿವಸ ಇಲ್ಲದೆ ಇರೋದ್ರಿಂದ ಮಾಡಿ ಜಾಸ್ತಿ ಇಟ್ಕೊಳ್ಳಲ್ಲ. ಸೊ ಒಂದು ಹಂತ ಹಂತವಾಗಿ ಉತ್ಪಾದನೆ ಮಾಡಿ ಸರ್ಕಾರದಿಂದ ಅದನ್ನ ಪೂರೈಕೆ ಮಾಡ್ತಾ ಇದ್ದಾರೆ, ಸರಬರಾಜು ಮಾಡ್ತಾ ಇದ್ದಾರೆ. ಬರೀ ಸರ್ಕಾರದಿಂದ ಅಷ್ಟೇ ಅಲ್ಲ, ಈಗ ನಮ್ಮ ಜಿಲ್ಲಾ ಹಾಲು ಒಕ್ಕೂಟಗಳಿಂದ ಕೂಡ ಅದನ್ನ ನಾವು ಲಸಿಕೆಯನ್ನ ಪಡೆದು ಪೂರೈಸತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಅವರು ಕೂಡ ಜಿಲ್ಲಾ ಹಾಲು ಒಕ್ಕೂಟದವರು ಕೂಡ ಲಸಿಕೆಯನ್ನ ನೀಡ್ತಾ ಇದ್ದಾರೆ. ಈ ಎಲ್ಲ ಲಸಿಕೆಗಳನ್ನ ಬಳಸಿಕೊಂಡು ನಾನು ನಿಮ್ಗೆ ಆಗ್ಲೇ ಹೇಳಿದಾಗೆ ಎಲ್ಲಿ ರೋಗ ಕಾಣಿಸ್ಕೊಂಡಿದೆ ಆ ರೋಗ ಕಾಣಿಸ್ಕೊಂಡಿರೋ ಪ್ರದೇಶನ ಗುರುತಿಸಿ ಅದ್ರ ಸುತ್ತಮುತ್ತಲಿನ 5 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಲ್ಲಿ ಲಸಿಕೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಸೊ ಹಂಗಾಗಿ ಜನರು ಅವ್ರಿಗೆ ಗೊತ್ತಾದ್ರೆ ತಿಳಿಸ್ಬೇಕು ಅಥವಾ ಇದಕ್ಕಿಂತ ಒಂದ್ ಕಡೆ ಇದೆ ಅಂತೇಳಿ. ಅದಕ್ಕೆ ಇನ್ ಕೆಲವೇ ದಿವಸಗಳಲ್ಲಿ ಲಸಿಕೆ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದೀವಿ. 1-2 ದಿವಸದೊಳಗಡೆ ಮಾಡ್ತಾ ಇದೀವಿ ರಿಂಗ್ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ, ಅದು ಕೂಡ ಆಗ್ತಾ ಇದೆ. ಸೊ ಎಲ್ಲಾ ಕ್ರಮಗಳನ್ನ ಈಗಾಗಲೇ ನಾವು ತಗೊಂಡಿದೀವಿ. ಈಗ ತಿರುತನವ ಕಂಡು ಬಂದಿಲ್ಲ, ತಿರುತನವ ಕಂಡು ಬಂದ್ರು ಕೂಡ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಆಲೋಚನೆ ಮಾಡಿ ಸಿದ್ಧತೆ ಮಾಡ್ಕೊಂಡಿದೀವಿ. ಈಗ ರಾಜ್ಯ ಸರ್ಕಾರ ಕೂಡ ಈ ಚರ್ಮ ಗಂಟು ರೋಗದಿಂದ ಒಂದು ವೇಳೆ ಜಾನುವಾರುಗಳು ಸಾವನ್ನಪ್ಪಿದ್ರೆ ಅದಕ್ಕೊಂದು ಪರಿಹಾರ ಧನ ಕೂಡ ಘೋಷಣೆ ಮಾಡಿದೆ. ಸೊ ಅಂತದ್ದು ಕೂಡ ಒಂದು ವೇಳೆ ಯಾವ್ದಾದ್ರು ಸಾವನ್ನಪ್ಪಿದ್ರೆ ಅದಕ್ಕೆ ಏನ್ ಬೇಕು ದಾಖಲಾತಿಗಳನ್ನ ಪಡೆದು ಅದನ್ನ ಅವರಿಗೆ ಪರಿಹಾರ ಧನ ಒರೆಸ್ತಕ್ಕಂತ ಒಂದು ಕೆಲಸ ಕೂಡ ಆಗ್ತಾ ಇದೆ. ನಮ್ಮಲ್ಲಿ ಅದೃಷ್ಟವಶಾತ್ ಹೆಚ್ಚು ಸಾವುಗಳು ಆಗ್ತಾ ಇಲ್ಲ. ಒಂದು ವೇಳೆ ಆದ್ರೂ ಕೂಡ ಅದಕ್ಕೆ ಪರಿಹಾರ ಧನದ ಒಂದು ಅವಕಾಶ ಇರೋದ್ರಿಂದ ಅದು ಕೂಡ ರೈತರಿಗೆ ಸಿಗೋದಕ್ಕೆ ಏನ್ ಬೇಕು ವ್ಯವಸ್ಥೆ ಅದು ಕೂಡ ಮಾಡ್ತಾ ಇದೀವಿ. ಇಷ್ಟೆಲ್ಲ ಕ್ರಮಗಳನ್ನ ನಾವು ಇಲಾಖಾ ವತಿಯಿಂದ ಬೇರೆ ಬೇರೆ ಇಲಾಖೆಯ ಜೊತೆ ಸಹಯೋಗದೊಂದಿಗೆ ಜಿಲ್ಲಾ ಹಾಲು ಒಕ್ಕೂಟದ ಸಹಯೋಗದೊಂದಿಗೆ ನಾವು ತಗೊಳ್ತಾ ಇದೀವಿ. ಒಳ್ಳೇದು ಡಾಕ್ಟರ್. ಈಗ ಇಲಾಖಾ ವತಿಯಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗ್ತಿದೆ ಅನ್ನೋ ಕುರಿತಂತೆ ವಿವರಗಳನ್ನ ತಿಳಿಸಿದ್ರಿ. ಇನ್ನು ಈ ಕುರಿತಂತೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಮ್ಮ ರೈತ ಬಾಂಧವರು ತಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು. 944-91-78-183. ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ತಿಳಿಸ್ಕೊಡಿ. 944-91-78-183. ಒಳ್ಳೇದು ಡಾಕ್ಟ್ರೆ. ಇದುವರೆಗೆ ಚರ್ಮಗಂಟು ರೋಗದ ನಿಯಂತ್ರಣ ಕ್ರಮ ಕುರಿತಂತೆ ಸಾಕಷ್ಟು ವಿವರವಾದಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮ್ಮೆಲ್ಲ ಈ ಮಾಹಿತಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರವಿಶಂಕರ್ ಅವರೇ. ಕೇಳುಗರೆ, ಇದುವರೆಗೂ ಹಸು ಮತ್ತು ಎಮ್ಮೆಗಳನ್ನು ಬಾಧಿಸುತ್ತಿರುವ ಚರ್ಮಗಂಟು ರೋಗದ ನಿರ್ವಹಣೆ ಹಾಗೂ ಇಲಾಖೆಯ ಸೇವಾ ಸೌಲಭ್ಯಗಳು. ಈ ಕುರಿತು ಹಾಸನದ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಅಧಿಕಾರಿಗಳಾದ ಡಾ ಎಸ್ ಸುಂದರೇಶನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಗೋರಾ ರವಿಶಂಕರ್. ಕೇಳುಗರೆ, ನಾಳಿನ ಕಿಸಾನ್ ವಾಣಿಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಏರ್ಪಡಿಸುವ 2022 ಕೃಷಿ ಮೇಳ ಕುರಿತು ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾ ರಾಜೇಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಿಸುತ್ತಾರೆ ಗೋರಾ ರವಿಶಂಕರ್. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಕೃಷಿರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಇನ್ನು ಮುಂದೆ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ, 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:51 ಚಿತ್ರಗೀತೆಗಳು ಹಾಗೂ 7:45 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 9:00 ಬೆಂಗಳೂರು ಕೇಂದ್ರದಿಂದ ಕ್ರೀಡಾಲೋಕ, 9:30 ಗಜಲ್ಗಳು, 10:00 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಕೃಷ್ಣ ಪವನ್ ಕುಮಾರ್ ಅವರಿಂದ ಕೊಳಲು ವಾದನ ಕೇಳಲಿದ್ದೀರಿ. ಇನ್ನು ನಾಳೆ ಬೆಳಿಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ಎಂ ವೆಂಕಟರಾಮ್ ಅವರಿಂದ, 6:20 ಸ್ತುತಿ ಮಲ್ಲಿಕ, 6:45 ರೈತರಿಗೆ ಸಲಹೆ, 6:50 ಭಾವಗೀತೆ ಮೂಡಿಬರಲಿದೆ, 7:00